ಏನು ಮೊದಲ ಮಳೆ ಅಂತ ಹೇಳಿ ಬೀಳುತ್ತೋ ಆ ಮಳೆ ಬಿದ್ದ ನಂತರ ಒಂದು ಉಳುಮೆಯನ್ನ ಮಾಡ್ತಾರೆ, ಅದನ್ನ ಮಾಗಿ ಉಳುಮೆ ಅಂತ ಹೇಳಿ ಕರೆಯಲಾಗುತ್ತೆ. ಮಾಗಿ ಉಳುಮೆಗೂ ಕೂಡ ಒಂದು ವೈಜ್ಞಾನಿಕವಾದಂತಹ ಆಧಾರ ಇದೆ. ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಾಗಬಹುದು, ನಮ್ಮ ಬೆಳೆ ಆಗಬಹುದು ಬಹಳ ಹುಲಸಾಗಿ ಬೆಳೆಯುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿಯೂ ಕೂಡ ದೃಢಪಡಿಸಲಾಗಿದೆ. ಅದರ ಜೊತೆಗೆ ನಮ್ಮ ಬೆಳೆಗಳನ್ನ ಬಾಧಿಸತಕ್ಕಂತಹ ಅನೇಕ ಕೀಟ ಮತ್ತೆ ರೋಗಗಳನ್ನ ನಾವು ನಿಯಂತ್ರಣವನ್ನ ಮಾಡಬಹುದು. ಹಾಗೂ ಏನು ಮೊದಲ ಮಳೆಯ ನಂತರ ಮಳೆ ಬೀಳ್ತಾ ಹೋಗುತ್ತೋ ಆ ಮಳೆಯ ನೀರು ನಮ್ಮ ಭೂಮಿಯಲ್ಲಿ ಇಂಗ್ಲಿಕ್ಕೆ, ಆ ಮೂಲಕ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ವೈಜ್ಞಾನಿಕವಾಗಿ ಇದನ್ನ ಹೇಗೆ ನಿರೂಪಿಸಲಾಗಿದೆ, ಏನೆಲ್ಲ ಅನುಕೂಲಗಳು ಇದ್ದಾವೆ, ಈ ಮಾಗಿ ಉಳುಮೆ ಅಂತ ಅಂದ್ರೆ ಏನು, ಅದನ್ನ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಸ್ ಚನ್ನಕೇಶವ ಅವರು ನಮ್ಮೊಂದಿಗೆ ಇದ್ದಾರೆ. ಚನ್ನಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಮಾಗಿ ಉಳುಮೆ ಅನ್ನುವಂಥದ್ದು ಪ್ರತಿ ವರ್ಷವೂ ಕೂಡ ನಮ್ಮ ಕೃಷಿಕರು ಮಾಡ್ತಕ್ಕಂಥದ್ದು, ಈ ಮಾಗಿ ಉಳುಮೆ ಅಂತ ಅಂದ್ರೆ ಏನ್ ಸರ್? ಈ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಈ ಮಾಗಿ ಉಳುಮೆ ಅಂತಂದ್ರೆ ಈ ಕೃಷಿಯ ಒಂದು ಪ್ರಥಮವಾಗಿ ಮಾಡ್ತಕ್ಕಂತ ಒಂದು ಚಟುವಟಿಕೆ ಅಂತ ನಾವು ಅದಕ್ಕೆ ಆರಂಭ ಅಂತಾನೆ ಕರಿತೀವಿ. ಈಗ ಮೊದಲು ಆರಂಭ ಅಂದ್ರೆ ಅದಕ್ಕೆ ಅಂತ್ಯನೇ ಇಲ್ಲ ಅಂತಕ್ಕಂಥದ್ದು. ಈಗ ಮೊದಲ ವರ್ಷ ಅಂದ್ರೆ ಈ ಹೊಸ ವರ್ಷದಲ್ಲಿ, ಈ ಹೊಸ ವರ್ಷ ಅಂದ್ರೆ ನಮ್ ಎಲ್ಲರಿಗೂ ನಾವು ಹೇಳ್ತೀವಿ ಜನವರಿ 1 ಅಂತ. ಜನವರಿ 1 ಹೊಸ ವರ್ಷ ಅಲ್ಲ, ನಮ್ಮ ಭಾರತ ದೇಶದ ಒಂದು ಇತಿಹಾಸ ತಗೊಂಡ್ರೆ, ನಮ್ಮ ಭಾರತ ದೇಶದ ಒಂದು ನಮ್ಮ ಪರಂಪರೆ, ನಮ್ಮ ವೈಭವ, ಯುಗಾದಿ ಹಬ್ಬ ಏನು ಬರ್ತದೆ, ಯುಗಾದಿ ಹಬ್ಬದಲ್ಲಿ ಸಾಮಾನ್ಯ ಎಲ್ಲರೂ ಕೂಡ ಬೇವು ಬೆಲ್ಲ ತಿಂದು ಮುಂಜಾನೆ ಬಹಳ ಅಂದ್ರೆ ಬಹಳ ಮುಖ್ಯವಾಗಿ ಅಂದ್ರೆ ಅದು ಪ್ರಾತಃ ಕಾಲದಲ್ಲಿ 4-5 ಗಂಟೆಗೆ ಉಳುಮೆ ಮಾಡಕ್ ಹೋಗ್ತಾ ಇದ್ರು. ಹಿಂದಿನ ಒಂದು ಕೃಷಿಯಲ್ಲೂ ಹಾಗೆ ಇತ್ತು. ನಮ್ಮ ಇತಿಹಾಸ ಎಲ್ಲ ನೋಡಿದಾಗ ಪ್ರಾಚೀನ ಕಾಲದ ಇತಿಹಾಸ ಅಥವಾ ನಮ್ಮ ಒಂದು ಹಳೆ ಸಂಪ್ರದಾಯಕವಾಗಿರ್ತಕ್ಕಂತ ಒಂದು ಕೃಷಿಯನ್ನು ನೋಡಿದಾಗ ಅವತ್ತು 4:00 ಎದ್ದು ರೈತ ಬಾಂಧವರು ನೇಗಳನ್ನ ಕಟ್ಟಿ ಎತ್ತುಗಳನ್ನ ಇಟ್ಕೊಂಡು ಹೊಲದ ಕಡೆ ಎತ್ತ ಸಾಕ್ತಾ ಇದ್ರು. ಸಾಗಿ ಪ್ರಥಮ ಉಳುಮೆ ಅಂದ್ರೆ ಆರಂಭ ಹೊಸ ವರ್ಷದಲ್ಲಿ ಮಾಡಬೇಕಾದ್ರೆ ಈ ಮಾಗಿ ಉಳುಮೆನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಬಹಳ ಆಳವಾಗಿ ಉಳುಮೆ ಮಾಡ್ತಾ ಇದ್ರು. ಅಂದ್ರೆ ಏನಂದ್ರೆ 2 ಜೊತೆ 4 ಜೊತೆ ಎತ್ತೆಲ್ಲ ಕಟ್ಬಿಟ್ಟು 8 ಎತ್ತುಗಳನ್ನು ಕೂಡ ಅದನ್ನ ಕಟ್ಟಿ ಅದು ಏನು 12 ಗಂಟೆವರೆಗೂ ಮಾಡ್ತಾ ಇದ್ರು. 12 ಗಂಟೆ ಬಿಸಿಲು ಇನ್ನೇನು ಬಹಳ ಇದಾಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮತ್ತೆ ವಾಪಸ್ ಎತ್ತುಗಳನ್ನೆಲ್ಲ ಇದ್ ಮಾಡ್ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ತಾ ಇದ್ರು. ಸೊ ಈ ರೀತಿಯಾದ ಒಂದು ಪ್ರಕ್ರಿಯೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂತ ಒಳ್ಳೆಯ ಒಂದು ಕೃಷಿ ಒಂದು ಮಾಗಿ ಉಳುಮೆಯನ್ನ ನಮ್ಮ ರೈತ ಬಾಂಧವರು ಮಾಡ್ತಾ ಇದ್ರು. ಅದು ಆಳವಾದ ಉಳುಮೆ ಅಂದ್ರೆ ಏನಂದ್ರೆ ಎಂಟೆ ಎಲ್ಲ ಕಿತ್ಕೊಂಡು ಮೇಲೆ ಬರಬೇಕು ಅಂತಕ್ಕಂಥದ್ದು. ಸೊ ಆ ರೀತಿಯಾಗಿ ಒಂದು ಉಳುಮೆ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಆವಾಗ ಏನಾಗ್ತಾ ಇತ್ತು, ಉಳುಮೆ ಆದಾಗ ಎಲ್ಲ ಸಾಕಷ್ಟು ಕೀಟಗಳ ತತ್ತಿಗಳು, ಆಮೇಲೆ ರೋಗಾಣುಗಳು ಮತ್ತೆ ಅನೇಕ ಒಂದು ಕೀಟಗಳು ಮೇಲ್ಗಡೆ ಬರ್ತಾ ಇದ್ದು. ಕಳೆ ಕಸಗಳು ಕೂಡ, ಆ ಕಳೆ ಗಂಟುಗಳು ಅಂತ ನಾವ್ ಹೇಳ್ತೀವಿ, ಆ ಕಳೆ ಬೇರುಗಳ ಗಂಟುಗಳು ಕೂಡ ಮೇಲ್ಭಾಗಕ್ಕೆ ಬಂದು ಬಿಸಿಲಿನ ಒಂದು ಶಾಖಕ್ಕೆ ಇದಾಗಿ ಆತರ ಒಳ್ಳೆ ನಾಶವಾಗ್ತಾ ಇತ್ತು. ಇದು ಮಾಗಿ ಉಳುಮೆ ಅಂತಕ್ಕಂಥದ್ದು ಬಹಳ ಒಂದು ಪ್ರಮುಖವಾದ ಒಂದು ಕ್ರಿಯೆ ಅಂತಕ್ಕಂಥದ್ದು. ಕೃಷಿ ಮಾಡ್ತಕ್ಕಂತ ನಮ್ಮ ರೈತಾಪಿ ಒಂದು ಇದಕ್ಕೆ ಅಥವಾ ನಮ್ಮ ವ್ಯವಸಾಯದ ಒಂದು ಅವಿಭಾಜ್ಯ ಅಂಗ ಅಂತ ಕೂಡ ನಾವು ಹೇಳ್ಬೋದು. ಪ್ರಪ್ರಥಮವಾಗಿ ನಾವು ಈ ಮಾಗಿ ಉಳುಮೆ ಮಾಡಿದ್ದೇ ಒಂದು ಉತ್ತಮವಾದ ಇಳುವರಿಯನ್ನ ಮುಂದೆ ತೆಗಿಬಹುದು ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಮನಸ್ಸಿನಲ್ಲಿ ಅದು ಇರ್ತಾ ಇತ್ತು. ಒಂದು ಪಾರಂಪರಿಕವಾಗಿರ್ತಕ್ಕಂತ ಒಂದು ಕೃಷಿ ಸಂಪ್ರದಾಯದಲ್ಲಿ ಅಂದ್ರೆ ಇದನ್ನ ಪ್ರತಿ ವರ್ಷನೂ ಕೂಡ ಏನು ನಾವು ಮಾಡ್ತಾ ಇರ್ಲಿಲ್ಲ. ಯುಗಾದಿ ಹಬ್ಬದಲ್ಲಿ ಆರಂಭ ಅಂತಕ್ಕಂಥದ್ದು ಮಾಡ್ತಾ ಇದ್ರು, ನೇಗಿಲು ಹೊಡೆಯೋದು ಅಂತಕ್ಕಂಥದ್ದು. ಆದ್ರೆ ಈ ಮಾಗಿ ಉಳುಮೆನೆ ಬೇರೆ ಇದು. ಅಂದ್ರೆ ಇದು ಆಳವಾದ ಉಳುಮೆ ಅಂತ, ಡೀಪ್ ಫ್ಲೋಯಿಂಗ್ ಅಂತ ನಾವು ಕರಿತೀವಿ. ಬಹಳ ಆಳವಾದ ಉಳುಮೆ, ಇದನ್ನ ನಾವು 2 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ವಿ, ಆಳವಾಗಿ ಮಾಡ್ತಕ್ಕಂಥ ಉಳುಮೆ. ಮತ್ತೆ ಮುಂದಿನ ವರ್ಷದಲ್ಲಿ ನಾವು ಯಥಾ ರೀತಿಯಲ್ಲಿ ನೇಗಿಲಿನಿಂದ, ನಮ್ಮ ಏನು ಮರದ ನೇಗಿಲು ಇದೆಯಲ್ಲ, ಆ ನೇಗಿಲಿಂದ ಒಂದ್ಸರಿ ಉಳುಮೆ ಮಾಡಿ ಬಂದ್ರೆ ಸಾಕಾಗ್ತಾ ಇತ್ತು. ಯಾಕಂದ್ರೆ ಆಲ್ರೆಡಿ ಏನಾಗಿದೆ, ಆಳವಾದ ಒಂದು ಉಳುಮೆ ಆಗಿರೋದ್ರಿಂದ ಆಗ್ತಾ ಇತ್ತು. ಸಾಂಪ್ರದಾಯಿಕದಂತೆ ನಾವು ಈ ನೇಗಿಲನ್ನ ಕಟ್ಟಿ ಹೊಡಿತಾ ಇದ್ರು ಅಂತಕ್ಕಂಥದ್ದು. ಹೀಗೆ ಈ ಆಗಿ ಉಳುಮೆ ಅಂತಕ್ಕಂಥದ್ದು ಪದೇ ಪದೇ ನಾವು ಭೂಮಿಯನ್ನ ನಾವು ಮಾಡೋದ್ಬೇಕಾಗಿಲ್ಲ. ಇದು 2 ವರ್ಷಕ್ಕೆ 1 ಸಾರಿ ಅಥವಾ 3 ವರ್ಷಕ್ಕೆ 1 ಸರಿ ಮಾಡಿದ್ರೆ ಸಾಕಾಗುತ್ತೆ. ಎಷ್ಟೋ ಇವತ್ತು ನಾವು ಮರೆತಿದ್ದೀವಿ ಅಂತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೆ. ನಾನು ಎಷ್ಟೋ ಸರಿ ಬಾರಿ ನಾನು ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸಾಕಷ್ಟು ಬಾರಿ ರೈತರ ಜಮೀನನ್ನೇ ನಾನು ನೋಡೋದು ಜಾಸ್ತಿ. ಈ ನೋಡ್ಬೇಕಾದ್ರೆ ಎಲ್ಲೋ ಅಂತ ಮಾಗಿ ಉಳುಮೆಗಳನ್ನ ನಾನು ಕಾಣ್ತಾ ಇರ್ಲಿಲ್ಲ, ಎಲ್ಲೋ ಅಪರೂಪ. ನನಗೆ ಆ ಮಾಗಿಗಳ ಮೇಲೆ ನೋಡಿದ ತಕ್ಷಣ ಬಹಳ ಸಂಭ್ರಮ ಆಗ್ತಾ ಇತ್ತು ನನಗೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಾವು ಹಳ್ಳಿಯಲ್ಲಿ ಆ ಎತ್ತುಗಳನ್ನ ಕಟ್ಟಿ ಹೋಗ್ಬೇಕಾದ್ರೆ ನಾವು ಕೂಡ ಹೋಗ್ತಾ ಇದ್ದೀವಿ ನಮ್ಮ ಜಮೀನುಗಳಿಗೆ. ಅವಾಗ ಹೋದಾಗ ಆ ಒಂದು ಸಂತೋಷನೇ ಒಂದು ಸಂಭ್ರಮನೆ ಕೂಡ ಬಹಳ ನೆನೆಸ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅಂತ ಒಂದು ಉಳುಮೆ ನಾವು ಕಾಲಿಟ್ರು ಕೂಡ ಅಲ್ಲಿ ಜಮೀನಿನಲ್ಲಿ ಒಡೆಯಕ್ಕೂ ಕೂಡ ನಮಗೆ ಕಷ್ಟ ಸಾಧ್ಯವಾಗ್ತಾ ಇತ್ತು. ಅಂದ್ರೆ ಅಂತ ಹೆಂಟೆಗಳನ್ನ ಎತ್ತೆತ್ತಿ ಆಗ್ತಾ ಇದ್ವಿ ಅಂತಕ್ಕಂಥದ್ದು. ಅಂತ ಉಳುಮೆ ಇವತ್ತು ನಾವು ಈ ಮಷೀನ್ ಅನ್ನ ಉಪಯೋಗ ಮಾಡಿದ್ರು ಕೂಡ ನಾವು ನೋಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ನನಗೆಲ್ಲ ಒಂದ್ ಕಡೆಗೆ ಇದ್ರ ಬಗ್ಗೆ ಒಂಥರ ಒಂದು ಮನಸ್ಸಿಗೆ ಒಂದು ನೋವಾಗ್ತಕ್ಕಂತ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಒಂದು ಕೃಷಿ ಸಂಪ್ರದಾಯಕವಾಗಿರ್ತಕ್ಕಂತ ಒಂದು ಪದ್ಧತಿಯನ್ನು ಎಲ್ಲ ಒಂದ್ ಕಡೆ ಕಳ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು. ಇವನ್ ಇವತ್ತು ಟ್ರಾಕ್ಟರ್ ನಿಂದ ಹೊಡಿತಾರೆ ಆದ್ರೂ ಕೂಡ ಅಷ್ಟಾಗಿ ಆಳವಾಗಿ ಹೋಗ್ತಾ ಇರೋದಿಲ್ಲ. ಡಿಸ್ಕ್ ಫ್ಲೋ ಆಗಿರ್ಬೋದು ಅಥವಾ ನೀವು ಮೋಲ್ಡ್ ಬೋರ್ಡ್ ಫ್ಲೋ ಅಂತ ಹೇಳ್ತೀವಿ, ಇವೆಲ್ಲ ಟ್ರಾಕ್ಟರ್ ಚಾಲಿತ. ಅಷ್ಟು ಆಳವಾಗಿ ನಾವೇನು ಮೊದಲು ಮಾಡ್ತಿದ್ವಲ್ಲ ಅಷ್ಟೊಂದು ಆಳವಾಗಿ ಎತ್ತುಗಳಿಂದ ಕಟ್ಟಿ ಹೊಡಿತಕ್ಕಂತ ಆಳ ಇವತ್ತು ಅಷ್ಟಾಗಿ ನಾವು ನೋಡ್ತಾ ಇಲ್ಲ ಅಂತಕ್ಕಂಥದ್ದು ನನಗೆ ಅನಿಸಿಕೆ. ಯಾವಾಗ್ಲೂ ಮಾಡಿದ್ರಾಗುತ್ತೆ ಇಲ್ಲ. ಇದು ಒಂದು ನಾವು ಹೇಳ್ತೀವಿ ಮಾರ್ಚ್ ತಿಂಗಳಲ್ಲಿ ಈಗ ಯುಗಾದಿ ಹಬ್ಬ ಆ ಒಂದು ಸಂದರ್ಭದಲ್ಲಿ ಏನಂದ್ರೆ ಒಂದು ಮಳೆ ಬೀಳುತ್ತೆ ಅವಾಗ ಮೊದಲನೇ ಮಳೆ, ಆ ಮೊದಲನೇ ಮಳೆ ಅಥವಾ ಇನ್ನೊಂದು ಮಳೆ ಎರಡನೇ ಮಳೆ ಬಿದ್ದಾಗ ನಾವು ಭೂಮಿ ಸ್ವಲ್ಪ ಒಂದು ಹದವಾಗಿ ಬರ್ತಕ್ಕಂತ ಒಂದು ಸನ್ನಿವೇಶ. ಆಗ ಒಂದು ಮಾಗಿ ಉಳುಮೆ ಮಾಡಿದಾಗ ಆಳವಾಗಿ ನಾವು ಉಳುಮೆ ಮಾಡಕ್ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಮಾಡೋದು ಬಹಳ ಒಳ್ಳೇದು ಅಂತಕ್ಕಂಥದ್ದು. ಒಂದು ಮಳೆ ಅಥವಾ ಎರಡು ಮಳೆ ಬಿದ್ದ ನಂತರ ನಾವು ಮಾಗಿ ಉಳುಮೆ ಮಾಡೋದು ಬಹಳ ಸೂಕ್ತ. ಅದು ಮಾರ್ಚ್ ತಿಂಗಳಲ್ಲಿ ನಂತರ ನಾನು ಬರ್ತದೆ ಅಲ್ಲ, ಮಾರ್ಚ್ ಏಪ್ರಿಲ್ ಒಳಗಡೆ ಅಂತ ನಾವು ಮಾರ್ಚ್ ಮತ್ತು ಏಪ್ರಿಲ್ ಒಳಗಡೆನೆ ಸಾಧ್ಯವಾದಷ್ಟು ನಾವು ಅದನ್ನ ಸಂದರ್ಭ ನೋಡಿಕೊಂಡು ಮಳೆ ಬಿದ್ದ ನಂತರ ಮಾಡೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅಂತೇಳಿ ಅದನ್ನ ಮಾಡಬೇಕು. ಮೊದಲ ಮಳೆ ಬಿದ್ದ ನಂತರ ಮೊದಲ ಮಳೆ ಬಿದ್ದ ತಕ್ಷಣ ಮಾಡಬೇಕು ಅಥವಾ ಒಂದೆರಡು ದಿವಸಗಳನ್ನು ಬಿಟ್ಟು ಮಾಡಬೇಕು? ಎರಡು ದಿವಸ ಅತಿಯಾಗಿ ಹೆಚ್ಚಾಗಿ ಮಳೆ ಆದ್ರೆ ನಾವು ತೇವಾಂಶ ಜಾಸ್ತಿ ಇದ್ದಾಗ ಸಾಮಾನ್ಯವಾಗಿ ನಾವು ಒಂದ್ ದಿವಸ ಕಾದ್ಬಿಟ್ಟು ತದನಂತರ ನಾವು ಶುರು ಮಾಡ್ಕಂತೀವಿ. ಅದ ನೋಡ್ಕೊಂಡು ಮಣ್ಣಿನ ಹದವನ್ನು ನೋಡ್ಕೊಂಡು ನಾವು ತೇವಾಂಶನು ಕೂಡ ಬಹಳ ಮುಖ್ಯ. ಉಳಿವು ಯಾವುದೇ ಒಂದು ಉಳುಮೆ ಮಾಡ್ಬೇಕಾದ್ರೆ ಆ ಮಣ್ಣಿನ ತೇವಾಂಶ ಆ ಮಣ್ಣಿನ ಹದ ಕೂಡ ಬಹಳ ಮುಖ್ಯವಾಗಿರ್ತದೆ. ನಾವು ಸುಮ್ಮನೆ ನಾವು ತಗೊಂಡೋಗಿ ನಾವು ನೇಗಿಲು ಹೊಡಿತೀವಿ ಅಂದ್ರೆ ಅದು ಮಾಗಿ ಉಳುಮೆ ಆಗೋದಿಲ್ಲ. ಅದಕ್ಕೆ ಒಂದು ಬಹಳ ಹದವಾಗಿರ್ತಕ್ಕಂಥ ಒಂದು ಮಳೆ ಬೀಳಬೇಕು ಮತ್ತೆ ಭೂಮಿ ಸ್ವಲ್ಪ ತೇವ ಆಗಿರ್ಬೇಕು. ಅವಾಗ ತದನಂತರ ನಾವು ನಮ್ಮ ನೇಗಿಲನ್ನು ಕೂಡ ಹೊಡೆದ್ರು ಕೂಡ ಅದು ಆಳವಾಗಿ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಈಗ ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ, ಹಿಂದೆಲ್ಲ ಬಹಳ ಆಳವಾಗಿ ಉಳುಮೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಟ್ರಿ ನೀವು. ನಾಲ್ಕೆತ್ತು ಎಂಟೆತ್ತು ಹದಿನಾರೆತ್ತವರೆಗೂ ಕೂಡ ಕಟ್ಕೊಂಡು ಮಾಡ್ತಾ ಇದ್ರು, ಬಹಳ ಆಳವಾಗಿ ಉಳುಮೆಯನ್ನ ಮಾಡ್ತಾ ಇದ್ರು. ಅಷ್ಟೊಂದು ಆಳವಾಗಿ ಉಳುಮೆಯನ್ನ ಮಾಡುವಂತಹ ಅವಶ್ಯಕತೆ ಇದೆಯಾ? ಈಗಲೂ ಕೂಡ ಮಾಗಿ ಉಳುಮೆಯನ್ನ ಆಳವಾಗಿ ಮಾಡ್ಬೇಕಾಗತ್ತ? ಆಳವಾಗಿ ಮಾಡ್ಬೇಕು ಅನ್ನೋದಾದ್ರೆ ಎಷ್ಟು ಆಳದವರೆಗೆ ಮಾಡ್ಬೇಕು? ಬಹಳ ಒಳ್ಳೆ ಪ್ರಶ್ನೆ ಇದು. ಈಗ ನಾವು ಮಾಡಬೇಕೋ ಬೇಡ, ಕೆಲವೊಂದು ಮಣ್ಣುಗಳಲ್ಲಿ ನಾವು ಏನ್ ಹೇಳ್ತೀವಿ ಕೆಳ ಪದರ ಅಂತ ಇರ್ತದೆ ಅಲ್ಲ, ಸುಮಾರು 0-30 ಸೆಂಟಿಮೀಟರ್ ಆಳದಲ್ಲಿ ಹೋದಾಗ ಒಂದು ಗಟ್ಟಿ ಪದರು ಬಂದಿರ್ತದೆ ಅಲ್ಲ, ಅಥವಾ 15 ಸೆಂಟಿಮೀಟರ್ ಅಂತರದಲ್ಲಿ ಕೂಡ ನಮಗೆ ಆಳದಲ್ಲಿ ಗಟ್ಟಿ ಪದರು ಬರಬಹುದು. ಸಾಮಾನ್ಯವಾಗಿ ಗಟ್ಟಿ ಪದರದ ಬರ್ತಕ್ಕಂಥದ್ದು ಎಲ್ಲಾ ಮಣ್ಣುಗಳಲ್ಲೂ ಬರುತ್ತೆ. ಉದಾಹರಣೆಗೆ ನಾವು ಕಪ್ಪು ಭೂಮಿಗಳಲ್ಲೂ ಬರ್ತದೆ, ಕೆಳಗಡೆ ಮೂರಂ ಅಂತ ಹೇಳ್ತೀವಿ, ಬಹಳ ಹಾರ್ಡ್ ಬಹಳ ಗಟ್ಟಿಯಾಗಿರ್ತಕ್ಕಂತ ಪದರು, ಆ ಜೇಡಿ ಪದರು ಕೂಡ ಕೆಳಗಡೆ ಶೇಖರಣೆ ಆಗ್ಬಿಟ್ಟು ಕಾಲ ನಂತರ ಅದು ಶೇಖರಣೆ ಆಗಿ ಅದು ಗಟ್ಟಿ ಪದರ ಆಗಿರುತ್ತೆ. ಆ ಪದರ ಗಟ್ಟಿ ಇದ್ದಾಗ ಯಾವುದೇ ಒಂದು ಬೇರುಗಳು ಸರಾಗವಾಗಿ ನಾವು ಭೂಮಿಯೊಳಗಡೆ ಪಸರಿಸಕ್ಕೆ ಸಾಧ್ಯವಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವ್ ಏನ್ ಹೇಳ್ತೀವಿ, ಸಬ್ ಸಾಯಿಲ್ ಪ್ಲೋಯಿಂಗ್ ಅಂತ ನಾವ್ ಇಂಗ್ಲಿಷ್ನ ಕರಿತೀವಿ. ನಾವು ಭೂಮಿಯ ಕೆಳ ಪದರವನ್ನು ಕೂಡ ಅದನ್ನ ಹೊಡಿಬೇಕು ಅಂತಕ್ಕಂಥದ್ದು. ಆ ಪದರವನ್ನ ನಾವು ನೇಗಿಲು ಹೊಡೆಯೋದ್ರ ಮೂಲಕ ಆ ಪದರ ಬ್ರೇಕ್ ಆಗುತ್ತೆ ಅಂತಕ್ಕಂಥದ್ದು, ಅಥವಾ ಆ ಪದರ ಒಡೆದೋಗ್ಬಿಟ್ಟು ಅದು ಬೇರುಗಳು ಸರಾಗವಾಗಿ ಭೂಮಿಯ ಅಂತರಾಳದಲ್ಲಿ ಹೋಗಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಈಗ ಇಲ್ಲ ಅಂತಂದ್ರೆ ಬೇರುಗಳು ಆ ಬೆಳವಣಿಗೆ ಸರಿಯಾಗಿ ಆಗದೇನೆ ನಮಗೆ ಇಳುವರಿ ಕೂಡ ನಮಗೆ ಸರಿಯಾಗಿ ಬರುವುದಿಲ್ಲ ಅಂತಕ್ಕಂಥದ್ದು. ಆಮೇಲೆ ಬೆಳೆ ಬೇಗ ಒಣಗಿ ಹೋಗ್ತಕ್ಕಂಥದ್ದು, ಒಂದು ಎರಡು ಮಳೆ ನಿಂತು ಬಿಟ್ರೆ ಸಾಕು ಆ ಬೆಳೆ ಒಣಗಿ ನಮಗೆ ನಷ್ಟ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಬರ್ತದೆ. ಹಾಗಾಗಿ ಅಂತ ಗಟ್ಟಿ ಪದರ ಒಳಗಡೆ ಇರ್ತಕ್ಕಂಥ ಪದರವನ್ನ ಹೊಡೆಯಲು ಅದನ್ನ ಸ್ಪ್ಲಿಟ್ ಅಥವಾ ಬ್ರೇಕ್ ಮಾಡಲು ಕೂಡ ನಮಗೆ ಈ ಮಾಗಿ ಉಳುಮೆ ಬಹಳ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಕಡೆ ನಾವು ನೋಡಿದಾಗ ಕೆಂಪು ಭೂಮಿಗಳು, ಕೆಂಪು ಭೂಮಿಗಳಲ್ಲಿ ಸಾಮಾನ್ಯವಾಗಿ ಈ ಮಣ್ಣಿನ ಆಳ ತುಂಬಾ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು. ನಿಮಗೆ 1 ಅಡಿ ಮಣ್ಣು ತೆಗೆಯಕ್ಕೂ ತುಂಬಾ ಒಳಗ್ ಗಟ್ಟಿ ಇರುತ್ತೆ ನಿಮಗೆಲ್ಲ ಸಾಮಾನ್ಯ ನೋಡಿದಾಗ. ಅಂತ ಸಂದರ್ಭದಲ್ಲಿ ನಾವು ಈ ಆಳವಾದ ಉಳುಮೆ ಅಥವಾ ಮಾಗಿ ಉಳುಮೆ ನಾವು ಮಾಡೋದ್ರಿಂದ ಅಲ್ಲಿ ಸಾಕಷ್ಟು ಸಾಯಿಲ್ ಡೆಪ್ತ್ ಅಂತ ಆ ಮಣ್ಣಿನ ಆಳವನ್ನು ಜಾಸ್ತಿ ಮಾಡೋಕ್ಕೂ ಕೂಡ ಅಲ್ಲಿ ಅವಕಾಶ ಆಗುತ್ತೆ. ಮತ್ತೆ ಬೇರುಗಳು ಕೂಡ ಸರಾಗವಾಗಿ ಆ ಮಣ್ಣಿನೊಳಗೆ ಪಸರಿಸಲು ಕೂಡ ಬಹಳಷ್ಟು ಅಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಬೇರುಗಳು ಸರಾಗವಾಗಿ ಬೆಳೆಯೋದಕ್ಕೆ, ಆಮೇಲೆ ಸಸ್ಯನೂ ಕೂಡ ಚೆನ್ನಾಗಿ ಬೆಳೆಯಕ್ಕೆ, ಬೆಳೆ ಕೂಡ ಚೆನ್ನಾಗಿ ಬೆಳೆಯಕ್ಕೆ ಬಹಳ ಮುಖ್ಯವಾಗಿ ಅಂತಂದ್ರೆ ಆಳವಾಗಿ ಬೇರುಗಳು ಹೋಗ್ತಕ್ಕಂಥ ಬೆಳೆಗಳು, ಈ ದ್ವಿದಳ ಧಾನ್ಯ ಬೆಳೆಗಳು ಅವು ಬಹಳ ಬಹಳ ಮುಖ್ಯ. ಅಂತ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು ಆ ಗಟ್ಟಿ ಪದರನ್ನ ಹೊಡಿಲೇಬೇಕಾಗುತ್ತೆ ಅಂತಕ್ಕಂಥದ್ದು. ಅವಾಗ ಈ ಆಳವಾದ ಉಳುಮೆ ಮಾಡೋದ್ರಿಂದ ನೇಗಿಲು ಮೂಲಕ ಅಂತ ಕೆಳ ಗಟ್ಟಿ ಪದರಗಳನ್ನ ಅದನ್ನ ಹೊಡೆದು ಬಿಟ್ಟು ಅದನ್ನ ಪುಡಿ ಪುಡಿ ಮಾಡಿದಾಗ ನೀರು ಕೂಡ ಸರಾಗವಾಗಿ ಭೂಮಿ ಒಳಗಡೆ ಸೇರುತ್ತೆ, ಆಮೇಲೆ ಗಾಳಿ ಕೂಡ ಚೆನ್ನಾಗಿ ಆಡುತ್ತೆ, ಅನೇಕ ಜೈವಿಕ ಕ್ರಿಯೆಗಳು ಕೂಡ ಆಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಈ ಮಣ್ಣಿನ ಆಳದ ಮೇಲೆ ಕೂಡ ನಾವು ಎಷ್ಟು ಆಳ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಒಂದೊಂದು ಸಾರಿ ಕೆಲವೊಮ್ಮೆ ಮಣ್ಣಿನ ಕೆಳ ಒಂದು ಗಟ್ಟಿ ಪದರ ಮಣ್ಣಿನ ಮೇಲ್ಭಾಗದಲ್ಲೇ ಇರುತ್ತೆ, ನೀವು ಅರ್ಧಾಡಿ ನಂತರನೇ ಬರುತ್ತೆ. ಕೆಲವೊಂದು ಮಣ್ಣುಗಳಲ್ಲಿ ಅರ್ಧಾಡಿಗಿಂತ ಜಾಸ್ತಿ ಕೆಳಗಡೆ ಇರತಕ್ಕಂಥ ಪದರೂ ಬರುತ್ತೆ. ಅಂತ ಪದರಗಳನ್ನ ನೋಡ್ಕೊಂಡು ನಾವು ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು. ಈಗ ಮೊದಲನೇ ಉಳುಮೆಯನ್ನ ಮಾಡಿದ ನಂತರ ಎಷ್ಟು ದಿವಸಗಳವರೆಗೆ ಮತ್ತೆ ಉಳುಮೆಯನ್ನ ಮಾಡಬಾರ್ದು, ಅಥವಾ ಮಾಗಿ ಉಳುಮೆಯನ್ನ ಪದೇ ಪದೇ ಮಾಡಬೇಕು ಹೇಗೆ? ಮಾಗಿ ಉಳುಮೆನ ಆಗ್ಲೇ ಹೇಳಿದಾಗೆ ಎರಡು ವರ್ಷಕ್ಕೊಮ್ಮೆ ನಾವು ಅಥವಾ ಮೂರು ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕಾಗುತ್ತೆ ಅಂತಕ್ಕಂಥದ್ದು. ಪದೇ ಪದೇ ಉಳುಮೆ ಮಾಡೋದ್ರಿಂದ ಕೂಡ ಭೂಮಿ ಮೇಲೆ ಸಾಕಷ್ಟು ದುಷ್ಪರಿಣಾಮ ಕೂಡ ಬೀರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ. ಹಾಗಾಗಿ ನಾವು ಒಂದು ಮಾಗಿ ಉಳುಮೆ ಮಾಡಿದ್ಮೇಲೆ ಸಣ್ಣ ಉಳುಮೆಗಳನ್ನ ಅಂತ ಹೇಳ್ತೀವಿ ನಾವು, ಉದಾಹರಣೆಗೆ ಕುಂಟೆ ಹೊಡಿತಕ್ಕಂಥದ್ದಾಗಿರ್ಬೋದು, ಅಥವಾ ಸಣ್ಣ ನೇಗಿಲನ್ನ ಹೊಡಿತಕ್ಕಂಥದ್ದಾಗಿರ್ಬೋದು, ಅಥವಾ ಎಡೆಗುಂಟೆ ಬುಡುಗುಂಟೆ ಅಂತ ನಾವು ಈ ತರ ಎಲ್ಲ ಕರಿತೀವಿ. ಎರಡು ಅಡಿ ಇರತಕ್ಕಂಥ ಕುಂಟೆಗಳು, ಒಂದಡಿ ಇರತಕ್ಕಂಥ ಕುಂಟೆಗಳು, ಇವನ್ನ ಆದಷ್ಟು ನಾವು ಉಪಯೋಗ ಮಾಡಬಹುದು. ಒಂದ್ಸರಿ ಮಾಗಿ ಉಳುಮೆ ಮಾಡಿದ್ಮೇಲೆ ಒಂದ್ ಎರಡು ಮೂರು ಸರಿ ಮಳೆ ಬರುತ್ತೆ ಮಳೆಗಾಲದಲ್ಲಿ, ಆ ಮಳೆ ಬಂದ ನಂತರ ಆ ಹೆಂಟೆಗಳೆಲ್ಲ ಕರಗಿದಾಗ ಅವನ್ನ ಮತ್ತೆ ನಾವು ಹೆಂಟೆಗಳನ್ನ ಪುಡಿ ಆಗ್ಲಿಕ್ಕೆ ನಾವೊಂದು ಉಳುಮೆ ಮಾಡ್ಬೇಕಾಗ್ತದೆ. ಪ್ರಕ್ರಿಯೆ ಅದು ಮುಂದೆ ನಾವು ಏನಂತೀವಿ, ಈಗ ಬ್ಲೇಡ್ ಹಾಕಿ ನಾವು ಸಾಮಾನ್ಯವಾಗಿ ನಾವು ಹ್ಯಾರೋಯಿಂಗ್ ಅಂತ ನಾವು ಕರಿತೀವಲ್ಲ, ಸಮತಟ್ಟು ಮಾಡ್ಲಿಕ್ಕೆ ಅಂತ ಒಂದು ಕುಂಟೆಗಳನ್ನ ಹೊಡಿತಕ್ಕಂಥದ್ದು. ಆ ಕುಂಟೆಗಳನ್ನ ಹೊಡಿತಾ ಟಿಲ್ಲರ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಕಲ್ಟಿವೇಟರ್ಗಳು, ಈ ಕಲ್ಟಿವೇಟರ್ಗಳನ್ನ ಹೊಡಿತಕ್ಕಂಥದ್ದು. ಇಂಥವೆಲ್ಲ ನಾವು ನೇಗಿಲು ಹೊಡಿತಕ್ಕಂಥದ್ದು. ಇವನು ಪುನಃ ಮತ್ತೆ ಪುನರಾವರ್ತನೆ ಮಾಡಿದಾಗ ಆ ಮಣ್ಣು ಹೆಂಟೆ ಎಲ್ಲ ಪುಡಿ ಪುಡಿ ಆಗಿ ಅವಾಗ ನಮಗೆ ನಾವು ಸಮನಾಗಿ ಅಂತರ ಮಾಡಿಕೊಂಡು ಮಣ್ಣನ್ನ ಹದವಾಗಿ ಮಾಡಿಕೊಂಡು ಒಳ್ಳೆ ಒಂದು ಹದವಾದ ಮಣ್ಣನ್ನ ಮಾಡಿಕೊಂಡು ಬಿತ್ತನೆಗೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಕಲ್ಪಿಸ್ಬೇಕಾದಂತಕ್ಕಂಥದ್ದು ಕಲ್ಪಿಸಿಕೊಂಡು ನಾವು ಮಾಡ್ಬೇಕಾಗುತ್ತೆ. ಮತ್ತೆ ಮುಂದೆ ನಾವು ಹೇಳ್ತೀವಿ ಒಂದು ಕುಂಟೆಗೆ ಒಂದು ಎರಡು ಮಳೆ ಸಮ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಬೆಳೆ ಬಂದ ನಂತರ ಬೆಳೆ ಇನ್ನೇನು 35-40 ದಿವಸ ಇದ್ದಾಗ ಅವಧಿ ಇದ್ದಾಗ ಅಂತ ಸಂದರ್ಭದಲ್ಲಿ ಒಂದು ಸಾರಿ ಕುಂಟೆ ಹೊಡೆಯೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವಾಗ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ರಂಧ್ರಗಳೆಲ್ಲ ಮುಚ್ಚಿಕೊಳ್ತವೆ ಅಂತಕ್ಕಂಥದ್ದು, ಅವಾಗ ತೇವಾಂಶ ಆರಿ ಹೋಗ್ತಕ್ಕಂಥದ್ದನ್ನ ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ವೈಜ್ಞಾನಿಕ ಕಾರಣಗಳಿದಾವೆ. ನಮ್ಮ ರೈತ ಬಾಂಧವರು ಮಾಡ್ತಕ್ಕಂಥದ್ದು ಹಳೆ ಒಂದು ಸಾಂಪ್ರದಾಯಿಕವಾದ ಕೃಷಿ ಇದ್ರೂ ಕೂಡ ಅದಕ್ಕೆ ಒಂದು ಗಟ್ಟಿಯಾದ ಒಂದು ವೈಜ್ಞಾನಿಕ ಆದ ಒಂದು ಕಾರಣಗಳಿದಾವೆ ಅಂತಕ್ಕಂಥದ್ದನ್ನ ಇವತ್ತು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ನಾವು ಕಾರಣ ಹೇಳ್ಬೋದು ಅಂತಕ್ಕಂಥದ್ದು. ಯಾವುದೇ ಮಾಡಿದ್ರು ಕೂಡ ಆ ಸಂಪ್ರದಾಯಕ್ಕೆ ಒಂದು ಕಾರಣ ಇದೆ ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಬಹಳ ಹಿಂದಿನಿಂದಲೂ ಕೂಡ ಈ ಮಾಗಿ ಉಳುಮೆಯನ್ನ ಮಾಡಿಕೊಂಡು ಬರಲಾಗ್ತದೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅದು ಅನಿವಾರ್ಯ ಮಾಡಬೇಕು ಅನ್ನುವಂಥದ್ದು. ಏನು ಇದರ ಮಹತ್ವ, ಯಾಕಾಗಿ ನಾವು ಮಾಗಿ ಉಳುಮೆಯನ್ನ ಮುಖ್ಯವಾಗಿರ್ತಕ್ಕಂಥ ಈಗ ನಾವು ಒಂದೊಂದಾಗೆ ಹೇಳ್ಕೊಂತ ಹೋಗ್ತೇನೆ. ಬಹಳ ಮುಖ್ಯವಾದ್ರೆ ಒಂದು ಮಣ್ಣಿನ ಆಳವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಯಾಕಂದ್ರೆ ಮಣ್ಣು ಬಹಳ ಕಡಿಮೆ ಅಂತರ ಆಳವ ಇರ್ತದೆ. ಅಂತ ಸಂದರ್ಭದಲ್ಲಿ ಬೆಳೆ ಬೇರುಗಳು ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಮಾಗಿ ಉಳುಮೆ ಮಾಡಿದ್ದೇ ಆದಲ್ಲಿ ಮಣ್ಣಿನ ಆಳ ಜಾಸ್ತಿ ಆಗುತ್ತೆ. ಮಣ್ಣಿನ ಆಳ ಜಾಸ್ತಿ ಆದ ತಕ್ಷಣ ಒಂದು ಮಳೆ ಬಿದ್ದ ತಕ್ಷಣ ಆ ಬಿದ್ದಂತ ಮಳೆಯ ಹನಿ ಆಳವಾಗಿ ಹೋಗುತ್ತೆ ಅಂತಕ್ಕಂಥದ್ದು. ಆ ತೇವಾಂಶ ಆಳವಾಗಿ ಹಿಡಿದಿಟ್ಟುಕೊಂಡಿರ್ತದೆ. ಆಮೇಲೆ ನಾವು ಅನೇಕ ಒಂದು ದಿನಗಳವರೆಗೆ ಆ ಒಂದು ತೇವಾಂಶವನ್ನು ಕೂಡ ನಾವು ಕಾಪಾಡಕ್ಕೆ ಸಾಧ್ಯ ಆಗುತ್ತೆ ಮಣ್ಣಿನ ಒಳಗಡೆ ಅಂತಕ್ಕಂಥದ್ದು. ಸೊ ಮೇಲಿನ ಪದರ ತೇವಾಂಶ ಖಾಲಿ ಆದಂಗೆಲ್ಲ ಕೆಳಗ ಪದರದಿಂದ ತೇವಾಂಶ ಮೇಲ್ಭಾಗಕ್ಕೆ ಬರುತ್ತೆ. ಅವಾಗ ಬೆಳೆಗಳ ಬೇರುಗಳು ಆ ತೇವಾಂಶವನ್ನ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಪಡೆಯುವುದು ಒಳ್ಳೆ ಉತ್ತಮವಾದ ಒಂದು ಬೆಳವಣಿಗೆ ಆಗಿ ಉತ್ತಮವಾದ ಒಂದು ಇಳುವರಿಯನ್ನು ಪಡೆಯಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಯಾವುದೇ ಒಂದು ಸಸ್ಯವು ಪೋಷಕಾಂಶ ತಗೋಬೇಕಾದ್ರೆ ತೇವಾಂಶ ಬಹಳ ಮುಖ್ಯ. ಹೌದು, ಈ ತೇವಾಂಶ ಯಥೇಚ್ಛವಾಗಿ ಭೂಮಿಯಲ್ಲಿ ಉಳಿಬೇಕಾದ್ರೆ ಆ ಮಣ್ಣಿನ ಆಳ ಜಾಸ್ತಿ ಇರಬೇಕು ಅಂತಕ್ಕಂಥದ್ದು. ಮಣ್ಣಿನ ಅಂತರಾಳದಲ್ಲಿ ತೇವಾಂಶ ಇದ್ರೆ ಅದು ಯಾವಾಗಲೂ ಸದಾ ಅದು ಕಾಪಾಡಿಕೊಂಡಿರುತ್ತದೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಮಣ್ಣಿನ ತೇವಾಂಶವನ್ನು ಕೂಡ ಅಂದ್ರೆ ಎಷ್ಟು ಆಳದವರೆಗೂ ಮಣ್ಣು ಸಡಲ ಆಗುತ್ತೋ ಅಲ್ಲಿವರೆಗೂ ಕೂಡ ತೇವಾಂಶ ಸಂಗ್ರಹಣ ಮಾಡಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಅದಲ್ಲದೆ ಬಹಳ ಮುಖ್ಯವಾಗಿ ಅಂದ್ರೆ ನಾವು ಈಗಾಗಲೇ ಹೇಳಿದೆ, ನಾವು ಹೆಂಟೆಯನ್ನು ಎತ್ತಿ ಹಾಕ್ತಕ್ಕಂಥದ್ದು, ಕೆಳ ಮಣ್ಣು ಮೇಲೆ ಬರಬೇಕು, ಮೇಲಿನ ಮಣ್ಣು ಕೆಳಗಡೆ ಹೋಗ್ಬೇಕು ಅಂತಕ್ಕಂಥದ್ದು. ಈ ತರ ನಾವು ಕೆಳಗಿನಿಂದ ಮಣ್ಣು ಮೇಲೆ ಹಾಕಿದಾಗ ಎಷ್ಟೊಂದು ಉಪಯೋಗ ಇದೆ ಅಂತ, ಮೊದಲನೇದಾಗಿ ಅಂತಂದ್ರೆ ಕೀಟಗಳು, ರೋಗಗಳು, ರೋಗಾಣುಗಳು, ಕೀಟದ ತತ್ತಿಗಳು, ಆಮೇಲೆ ಕಳೆಯ ಕಸಗಳು, ಕಳೆ ಇರ್ತಕ್ಕಂತ ಒಂದು ಬೇರುಗಳು, ಅವೆಲ್ಲವೂ ಕೂಡ ಅಲ್ಲಿ ನಶಿಸಿ ಸೂರ್ಯನ ಶಾಖಕ್ಕೆ, ಯಾವಾಗಲೂ ಅಷ್ಟೇ ಸೂರ್ಯನ ಶಾಖ ಬಿಸಿಲು ಬೀಳ್ಬೇಕು, ನಾವು ಮಾಗಿ ಉಳುಮೆ ಮಾಡಿದ್ಮೇಲೆ ಹೆಚ್ಚು ಮಣ್ಣು ಕಾಯಬೇಕು ಅಂತ ನಾವು ಹೇಳ್ತೀವಿ. ಆ ಭೂಮಿ ಕಾದಷ್ಟು ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಏ ಭೂಮಿ ಕಾಯಿಸ್ಬೇಕಪ್ಪ ಚೆನ್ನಾಗಿ ಅಂತ. ಇದಕ್ಕೆ ಸೋಲರೈಸೇಷನ್ ಅಂತಾನು ಕೂಡ ಇಂಗ್ಲಿಷ್ನೆ ಕರೆದ್ರು ನಮ್ಮ ವಿಜ್ಞಾನಿಗಳು. ನೋಡಿ ಎಂತ ಮಹತ್ವ ಇದೆ ಈ ವರ್ಡಿಗೆ ಅಂತಕ್ಕಂಥದ್ದು. ರೈತರು ಮಾಡಿರ್ತಕ್ಕಂಥ ಪದ್ಧತಿಗೆ ನಾವು ಒಂದು ಹೆಸರು ಕೊಟ್ಟಿವಿ ಅದಕ್ಕೆ, ಸೋಲರೈಸೇಷನ್ ಅಂತೇಳಿ. ಅಂದ್ರೆ ಸೂರ್ಯನ ಶಾಖಕ್ಕೆ ಆ ಒಂದು ಕೀಟಗಳ ತತ್ತಿಗಳು, ರೋಗಾಣುಗಳು ಇವೆಲ್ಲ ನಶಿಸಿ ಹೋಗ್ತವೆ ಅಂತಕ್ಕಂಥದ್ದು. ಆಗ ಒಂದು 50% ಈ ಕೀಟಬಾಧೆ, ರೋಗ ಬಾಧೆಯನ್ನ ನಾವು ಕಡಿತಗೊಳಿಸೋಕೆ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು. ತದನಂತರ ಅನೇಕ ಒಂದು ವಿಷ ವಸ್ತುಗಳು ನೋಡಿ ಬಹಳ ಮುಖ್ಯ. ಆ ವಿಷ ವಸ್ತುಗಳು ಕೆಳಗಡೆ ಶೇಖರಣೆ ಆಗಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. ನಾವು ಪೆಸ್ಟಿಸೈಡ್ ಹೊಡೆದಿರ್ತೇವೆ, ಕೀಟನಾಶಕ ಸಿಂಪಡಣೆ ಮಾಡಿರ್ತೇವೆ, ಕಳೆನಾಶಕ ಸಿಂಪಡಣೆ ಮಾಡಿರ್ತೇವೆ, ಅವೆಲ್ಲ ಎಲ್ಲಿ ಹೋಗ್ತವೆ? ಆ ಮಣ್ಣಿನ ಕೆಳಭಾಗಕ್ಕೆ ಹೋಗ್ತವೆ, ಮಳೆ ನೀರಿನ ಮೂಲಕ, ಅನೇಕ ಪೋಷಕಾಂಶಗಳ ಮೂಲಕ ಅದು ಕೆಳಗಡೆ ಹೋಗಿರುತ್ತೆ ಅಂತಕ್ಕಂಥ ಅಂತ ಒಂದು ಪೋಷಕಾಂಶ ಆಗಿರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು, ಅವುಗಳ ಉಳಿಕೆಗಳು ಮೇಲ್ಭಾಗಕ್ಕೆ ಬರುತ್ತೆ. ಆವಾಗ ಅದು ಮೇಲ್ಭಾಗಕ್ಕೆ ಬಂದಾಗ ಅದು ಕೂಡ ಹೀಟ್ ಆಗಿ ಅದು ಕೂಡ ಸೂರ್ಯನ ಶಾಖದಿಂದ ನಾಶವಾಗುತ್ತೆ. ಅದು ವಿಷವಲ್ಲದ ವಸ್ತುವಾಗಿ ಪರಿವರ್ತನೆ ಆಗುತ್ತೆ. ಫೋಟೋ ಡಿಕಂಪೋಸಿಷನ್ ಅಂತ ಕರಿತೀವಿ ನೋಡಿ, ಯಾರು ಗೊತ್ತೇ ಇಲ್ಲ. ಕೀಟನಾಶಕಗಳು, ವಿಷಗಳು, ವಿಷ ಅಂಶಗಳು ಆ ಭೂಮಿಯಲ್ಲಿ ಉಳಿಕೆ ಆಗ್ಬಾರ್ದು ಅಂತಂದ್ರೆ ಬಹಳ ಮುಖ್ಯವಾಗಿ ಈ ಮಾಗಿ ಉಳುಮೆಯನ್ನ ನಾವು ಮಾಡೋದು ಬಹಳ ಮುಖ್ಯ ಅಂತಕ್ಕಂಥದ್ದು. ಮಾಡಿದಾಗ ಏನಾಗ್ತದೆ, ವಿಷ ಅಂಶವು ಕೂಡ ಸೂರ್ಯನ ಶಾಖಕ್ಕೆ ಅದು ಬೇರೆ ರೂಪದಲ್ಲಿ ಪರಿವರ್ತನೆ ಆಗಿ ಫೋಟೋ ಡಿಕಂಪೋಸಿಷನ್ ಅಂತ ಹೇಳ್ತೀವಿ, ಸೂರ್ಯನ ಶಾಖದಿಂದ ಅದು ಪರಿವರ್ತಿತ ಆಗುತ್ತೆ, ಆವಾಗ ವಿಷವಲ್ಲದ ವಸ್ತುವಾಗುತ್ತೆ. ಅದೇ ರೀತಿ ಕಳೆನಾಶ ಕೂಡ ಹಾಗಾಗುತ್ತೆ ಅಂತಕ್ಕಂಥದ್ದು. ಅದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಜೈವಿಕ ಕ್ರಿಯೆಗಳು ಕೂಡ ಅಭಿವೃದ್ಧಿ ಆಗಕ್ಕೆ ಸಹಕಾರ ಆಗುತ್ತೆ ಅಂತಕ್ಕಂಥದ್ದು. ಜೈವಿಕ ಕ್ರಿಯೆ ಆಗ್ಬೇಕಂದ್ರೆ ಗಾಳಿ ಬಹಳ ಮುಖ್ಯ. ನಾವ್ ಹೇಳ್ತೀವಿ ಏರೋಬಿಕ್ ಡಿಕಂಪೋಸಿಷನ್ ಅಂತ, ಅಂದ್ರೆ ನಾವು ಈಗ ಗಾಳಿ ಆಮ್ಲಜನಕ ಸಹಿತವಾಗಿರ್ತಕ್ಕಂಥ ಒಂದು ಕಳಿವಿಕೆ ಅಂತಕ್ಕಂಥದ್ದು. ಆಮ್ಲಜನಕ ಸಹಿತವಾಗಿರ್ತಕ್ಕಂಥ ಕಳಿವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಯಾವಾಗ ನಾವು ಆಳವಾಗಿ ಉಳುಮೆ ಮಾಡಿದಾಗ. ಅಂದ್ರೆ ಅಲ್ಲಿ ಆಕ್ಸಿಜನ್ ಅಂದ್ರೆ ಆಮ್ಲಜನಕದ ಪ್ರಮಾಣ ಮಣ್ಣಿನಲ್ಲಿ ಯಥೇಚ್ಛವಾಗಿ ಆಗುತ್ತೆ ನಾವು ಮಾಗಿ ಉಳುಮೆ ಮಾಡಿದಾಗ ಅಂತಕ್ಕಂಥ. ಆ ಆಮ್ಲಜನಕ ಯಥೇಚ್ಛವಾಗಿ ಆದಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಆದರೂ ಕೂಡ ಅಲ್ಲಿ ಏನಾಗುತ್ತೆ, ಕಳಿವಿಕೆ ಪ್ರಮಾಣ, ಕಳೆ ಕಸ ಪ್ರತಿಯೊಂದು ಕೂಡ ಈ ನಾವು ಸಾವಯವ ಅಂಶ ಏನಾಗುತ್ತೆ ಚೆನ್ನಾಗಿ ಕಳಿತು ಅದು ಒಳ್ಳೆ ಗೊಬ್ಬರವಾಗಿ ಅಲ್ಲೇ ಮಣ್ಣಿಗೆ ಸೇರ್ಪಡೆ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾವು ಎಲ್ಲರೂ ಕೂಡ ಟರ್ನಿಂಗ್ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ, ನಾವು ಮಣ್ಣನ್ನ ಒಂದ್ಸರಿ ತಿರುವಿ ಹಾಕಬೇಕು ಅಂತಕ್ಕಂಥದ್ದು. ಕೆಳಗಿನ ಮಣ್ಣು ಮೇಲೆ ಹೋಗ್ಬೇಕು, ಮೇಲಿನ ಮಣ್ಣು ಕೆಳಗೆ ಬರಬೇಕು ಅಂತಕ್ಕಂಥದ್ದು. ಈ ರೀತಿ ಪ್ರಕ್ರಿಯೆ ಆದಲ್ಲಿ ಮಾತ್ರ ಮಣ್ಣಿನ ಫಲವತ್ತತೆ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಈಗ ನಾವು ಬರೀ ಗೊಬ್ಬರ ಹಾಕೋದ್ರಿಂದ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಮಣ್ಣಿನ ಒಂದು ಉಳುಮೆಯ ಒಂದು ಪ್ರಕ್ರಿಯೆ ಏನಿದೆ, ಮಾಗಿ ಉಳುಮೆ, ಇದನ್ನ ಮಾಡೋದ್ರಿಂದನೂ ಕೂಡ ನಮಗೆ ಮಣ್ಣು ಕೂಡ ಫಲವತ್ತತೆಯಿಂದ ಇರೋಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಜೈವಿಕ ಫಲವತ್ತತೆ ಅಂತ ಹೇಳ್ತೀವಿ. ಆಮೇಲೆ ಬಹಳ ಮುಖ್ಯವಾಗಿ ಅಂತಕ್ಕಂಥದ್ದು ನಾನು ಆಗ್ಲೇ ಹೇಳಿದೆ, ಈ ತೇವಾಂಶವನ್ನು ಕಾಪಾಡೋದಕ್ಕೆ ಬಹಳ ಮುಖ್ಯವಾದ ಒಂದು ಅಂಶ. ಆಮೇಲೆ ಬಹಳ ಆಳವಾಗಿ ಶೇಖರಣೆ ಆಗುತ್ತೆ ತೇವಾಂಶ ಎಲ್ಲ. ಇದು ನಮ್ಮ ದೀರ್ಘಾವಧಿ ಬೆಳೆಗಳಿಗೆ ಬಹಳ ಮುಖ್ಯ. ಅಲ್ಪಾವಧಿಗಿಂತಲೂ ದೀರ್ಘಾವಧಿ ಬೆಳೆಗಳಿಗೆ ಸಾಕಷ್ಟು ಇದರ ಒಂದು ಮಾಗಿ ಉಳುಮೆ ಉಪಯೋಗ ಅಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಅಂತಕ್ಕಂಥದ್ದು. ನಾವು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಬಿಟ್ಟೆ ನಾನು, ಈ ಉಳುಮೆ ಮಾಡೋದ್ರಿಂದ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡಬಹುದು ಅಂತ. ಮಣ್ಣಿನ ಸವಕಳಿ ಆಗ್ತಾ ಇರ್ತದೆ, ಹೆಚ್ಚು ಮಳೆ ಬಂದ ನೀರು ಹರಿದು ಹೋಗ್ತಾ ಇರ್ತದೆ. ಆ ಮಣ್ಣಿನ ಕಣಗಳ ಒಂದು ಒಟ್ಟೊಟ್ಟಾಗಿ ಜೋಡಣೆಗೆ ಒಳ್ಳೆಯ ಒಂದು ಭೌತಿಕ ಗುಣಗ ಧರ್ಮಗಳನ್ನು ಹೊಂದಿರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಮಾಗಿ ಉಳುಮೆ ಮಾಡಿದಾಗ ಅದು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮೇಲಿನ ಮಣ್ಣು ಕೆಳ ಬರುತ್ತೆ, ಕೆಳನ ಮಣ್ಣು ಮೇಲೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಮಣ್ಣು ಒಟ್ಟೊಟ್ಟಾಗಿ ಒಂದು ಬೆರೆತು ಅದು ಕಣಗಳ ಜೋಡಣೆ ಒಂದು ಸರಿಯಾದ ರೀತಿಯಿಂದ ಆಗಲಿಕ್ಕೆ, ಆಮೇಲೆ ಅನೇಕ ಸಾವಯವ ಅಂಶಗಳು ಒಂದು ಸೇರಿಸಿದಾಗ ಅಲ್ಲಿ ಕೂಡ ಮಣ್ಣಿನ ಜೊತೆ ಬೆರೆತು ಆ ಒಂದು ಭೌತಿಕ ಗುಣಗಳು ಅಭಿವೃದ್ಧಿ ಆಗ್ತವೆ. ಆಗ ಉತ್ತಮವಾದ ಒಂದು ಫಲವತ್ತತೆ ಉಂಟಾಗಿ ಆ ಸವಕಳಿಯನ್ನು ಕೂಡ ಕಡಿಮೆ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮಾಗಿ ಉಳುಮೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ರೈತ ಬಾಂಧವರು, ನನ್ನ ಒಂದು ನಂಬರ್ ಅನ್ನ ದಯವಿಟ್ಟು ನೀವು ತಗೊಳ್ಳಿ. ಬೇಸಾಯ ಬೆಳೆಗಳ ಬಗ್ಗೆ ಯಾವುದೇ ಬೆಳೆ ಆಗಿರ್ಬೋದು ನನ್ನ ಸಂಪರ್ಕ ಮಾಡಿ, ನಿಮಗೆ ಉತ್ತಮ ಮಾಹಿತಿಯನ್ನು ನಾನು ಕೊಡಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಹೇಳ್ತಾ ನನ್ನ ನಂಬರ್ ಅನ್ನು ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನನಗೆ, ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಪೋಷಕಾಂಶ ನಿರ್ವಹಣೆ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮಾಹಿತಿಯನ್ನು. ಯಾಕಂದ್ರೆ ಮಾಹಿತಿ ಇವತ್ತು ಎಷ್ಟು ಕೆಲವು ಸಾರಿ ದುಡ್ಡು ಕೊಟ್ಟರು ಸಿಗೋದಿಲ್ಲ, ಅಂತ ಸಂದರ್ಭದಲ್ಲಿ ನಾವು ಉಚಿತವಾಗಿ ನಿಮಗೆ ಮಾಹಿತಿಯನ್ನು ನಾವು ಹೇಳ್ತೀವಿ. ನೀವು ಕರೆ ಮಾಡಿದ್ರೆ ಸಾಕು, ಸದಾ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ನಾನು ನಂಬರನ್ನು ತಗೊಳ್ಳಿ, 944-930-2297. ನಿಮ್ಮ ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ ಹೇಳಿ, 944-930-2297. ಒಳ್ಳೆಯದು ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆಯ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಅಬ್ದುಲ್ ರಿಜಾನ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಕಾರ್ಯಕ್ರಮಗಳ ಪರಿಚಯ. ಅತ್ತೆ ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು. ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಜನಪ್ರಿಯ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಹಾಸನ 2021-22 ಸಾಲಿನ 4 ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೇಷಿಯಾ ಟೆಕ್ನಾಲಜಿ. ಸುಸಜ್ಜಿತವಾದ ಕಾಲೇಜು, ಪರಿಣಿತ ಸಿಬ್ಬಂದಿ ವರ್ಗದವರು, ಎಲ್ಲಾ ಆಧುನಿಕ ಸೌಲಭ್ಯವುಳ್ಳ ಸುಸಜ್ಜಿತವಾದ ಆಸ್ಪತ್ರೆ ಲಭ್ಯ. ಆರಂಭಿಕ ಕೊಡುಗೆಯಾಗಿ ಈ ವರ್ಷದ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಇರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಅರ್ಹತೆ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ತಿಂಗಳ 4 ತಾರೀಖು. ಮಾಹಿತಿಗೆ ಸಂಪರ್ಕಿಸಿ ಜನಪ್ರಿಯ ಆಸ್ಪತ್ರೆ, ಶಂಕರಮಠ ರಸ್ತೆ, 2 ಕ್ರಾಸ್ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಹತ್ತಿರ, ಕೆಆರ್ಪುರಂ, ಹಾಸನ. ಮೊಬೈಲ್ 9900747923. ಫೆಬ್ರವರಿ 27 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಲು ಆಗಲಿಲ್ಲವೇ? ಚಿಂತೆ ಬೇಡ, ಈಗಲೂ ಮೊಬೈಲ್ನಲ್ಲಿ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮತ್ತೊಮ್ಮೆ 2 ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ